ಆಕಾಶವಾಣಿ ಕಾರವಾರ. ನನಸಾಗಿದೆ ಇಲ್ಲಿ ಗಾಂಧಿ ಕನಸು. ಕಸ ವಿಂಗಡಣೆ ಪ್ರತಿಯೊಬ್ಬ ನಾಗರಿಕರ ಹೊಣೆ. ಪ್ರತಿ ಮನೆಯಲ್ಲೂ ಇರಲಿ ಹಸಿರು ಮತ್ತು ನೀಲಿ ಡಬ್ಬಗಳು. ಹಸಿ ಕಸ ಹಸಿರು ಡಬ್ಬಕ್ಕೆ, ಒಣ ಕಸ ನೀಲಿ ಡಬ್ಬಕ್ಕೆ ಹಾಕಿ ನಿಮ್ಮ ಗ್ರಾಮವನ್ನು ತ್ಯಾಜ್ಯ ಮುಕ್ತವನ್ನಾಗಿ ರೂಪಿಸಲು ಇಂದೇ ಪ್ರತಿಜ್ಞೆ ಮಾಡಿ. ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಜನಪದ ಸಂಗೀತ ಕಾರ್ಯಕ್ರಮ, ತುಳಸಿ ಬಿಚ್ಚುಗೌಡ ಅವರಿಂದ ಜಾನಪದ ಹಾಡುಗಳು. ಗಂಡ್ರ ಮನೆಗೆ ಹೆಣ್ಣು ಮಕ್ಕಳು ಹೋಗ್ಬೇಕಿದ್ರೆ ಆಡ್ತೀವಿ. ತಾಯೇ ಹೊಡೆದ ಮಗಳ ಚೂಲಿ ಚಂದ್ರ ಮ್ಯಾನೋ, ತಾನೋ ತನ ಮಗಳ ತೊಡೆ ಮ್ಯಾನೋ, ಮಗಳ ತನಿ ಚಂದ್ರ ಮ್ಯಾನೋ, ತಾಯು ತಂದೆ ಮಗಳ ತೊಡೆ ಮ್ಯಾನೋ, ತನ ಮಗಳ ತೊಡೆ ಮೇಲೆ ಕುಳ್ಳಿ ಚಿಕೊಂಡೆ ಏನ ಕೆನ್ನೆ ಕುದುರೆಲ್ಲ ಬಳೋಗ್ಯರೋ, ತನ ಮಗಳ ತೊಡೆ ಮೇಲೆ ಕುಳ್ಳಿ ಚಿಕೊಂಡೆ ಕೆನ್ನೆ ಕುದುರೆಲ್ಲ ಬಳೋಗ್ಯಾಳು, ಕುದುರೆಲ್ಲ ಬಳಗಳು ನಾಳವೇ ಮಗಳೇ ಬಳ ಉಳಿಯೋ, ಬಳ ತಾಯೇ ಕೇಳೆ ಏನ ಮಗಳೇ ಬಳ ಉಳಿಯೋ, ಮನ್ನಗೆ ನಾಲೇಳಿದ ಮಾತೇನೋ ರೊಟ್ಟಿ ಒಳಗಿರುವ ಚಿರ ಕವಲಿಯೋ, ಹೇಳಿದ ಮಾತೇನೋ ಲಟ್ಟಿ ಒಳಗಿರುವ ಚಿರ ಕವಲಿಯೋ, ಒಳಗಿರುವ ಚಿರ ಕವಲಿ ಕೊಟ್ಟಾರೆ ಕ್ವಾಟರ ತೋ ಮೆಟ್ಟ ಗಳಿಯಾನೋ, ಒಳಗಿರುವ ಚಿರ ಕವಲಿ ಕೊಟ್ಟಾರೋ ಕ್ವಾಟರ ತೋ ಮೆಟ್ಟ ಮಗಳೇ ಬಳ ಉಳಿಯೋ, ಒಳಗಿರುವ ಚಿರ ಕೌಲಿ ಕೊಟ್ಟೋಲೇನ ಬೆಗೆ ಮಗಳೇ ಬಳ ಉಳಿಯೋ, ಬೆಕೆ ಮಗಳೇ ಬಳ ಉಳಿ ಬಳೆ ಬಾಗಿಲ ಮುಂದಿನ ರಚೋ ಮರವೋ, ಮಗಳೇ ಬಳ ಉಳಿತಾಯೇ ಕೇಳೆ ಬಾಗಿಲ ನಂಬಿರುವ ಚಚ ಮರವೋ, ಮುಂದಿನ ಚಚ ಮರ ಕೊಟ್ಟರತೋ ಬಾಗಿಲ ಮೆಟ್ಟೆ ಗಳಿಯಾನೋ, ಬಾಗಿಲ ಮುಂದಿರುವ ಚಚ ಮರ ಕೊಟ್ಟರತೋ ಬಾಗಿಲ ಮೆಟ್ಟ ಹೊಟ್ಟೆ ಒಳಗೆಲ್ಲ ಕಳ ಮಳಿಯೋ, ಮಗಳೇ ಮೆಟ್ಟಂಗಳಗಳವಾಗೇ ಹೊಟ್ಟೆ ಒಳಗಲ್ಲ ಕಳ ಮಳಿಯೋ, ಒಳಗೆಲ್ಲ ಕಳ ಮಳೆ ಕಂಗಳ ಮಳೆಯೋ ಹುಟ್ಟಿಲ್ಲ ಮಗಳೇ ನೆರ ಮನೆಯೋ ಕಳ ಕಳಮಳೆ ಕಂಗಳ ಮಳೆಯೋ ಹುಟ್ಟಿಲ್ಲ ಮಗಳೇ ನೆರ ಮನೆಯೋ ನೆರ ಮನೆಗೋಗುವಾಗೆ ಮಗಳಂತಾರುವ ಮನೆ ಮಗಳೇ ಕೊಳ್ಳೋ ತೆನೆ ಮ್ಯಾನೋಗುವಾಗ ಮನೆಯೇ ಭಿನ್ನತಾವೋ ಮನೆ ಮಗಳೇ ಕೊಳ್ಳೋ ತೆಣೋ ಮಗಳೇ ಕೊಳ್ಳೋ ತೆಣೆ ಮನೆ ಅಪ್ಪ ಕೇಳೋ ಮಗಳಂತ ರುವ ಬರ ಕೊಳೋ ಬರ್ಕೊಳ ಪಲ ಕೇಳೋ ರುವ ನೋಡೆ ಜಾನ ಮರ ಕೊಳೋಂತರುವ ಬರ್ಕೊಳಪ್ಪ ಕೇಳೋ ರುವ ನೋಡೆ ಜಾನ ಮರ ಕೊಳೋ ಹಾಡ ಕಲತೆಯೋ ಕಲ ಕಲತೆ ಮರದೆಯೋ ಮಳೆಯಿರುವ ಚಲೋ ಕಲ ಕಲಿತೆ ಮರದೆಯೋ ಕಲ ಒಳಗಿರುವ ಗುಮೋರಿಯೋ ಒಳಗಿನ ಬಂಗ್ರಿ ಗಳೇ ಕಳೋ ಕಲಾತೆಯೋ ಕಲ ಬಂಗ್ರಿ ತಿಂದಾಡ ಕಲತೆಯೋ ಮಗಳೇ ತಾಯ ತಿಂದಾಡ ಕಲಾತೆಯೋ ತಿಂದಾಡ ಕಲತೆ ಭಗತರ ಮಗಳೇ ಕಾಯ ತಿಂದಾಡ ಕಲಾತೆಯೋ ತಿಂದಾಡ ಕಲತೆ ಭಗತರ ಮಗನೇ ಎಲ್ಲ ತಿಂದಾಡ ತಿಂದಾಡ ಕಲ್ತೆ ಭಗತರ ಮಗಳೇ ಬೆಲ್ಲ ತಿಂದಾಡ ಮರತೆಯೋ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ತುಳಸಿ ಬಿಚ್ಚುಗೌಡ ಅವರಿಂದ ಜಾನಪದ ಹಾಡುಗಳನ್ನು ಆಲಿಸಿದ್ರಿ. ನಲವತ್ತೈದು ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಆಕಾಶವಾಣಿ ಕಾರವಾರ, ಸಮಯ 7 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಆಕಾಶವಾಣಿ ಏರ್ ನೆಕ್ಸ್ಟ್ ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಸರಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು.